ಕ್ರಮಗಳಿಂದ ಆರೋಗ್ಯಕರ ಜೀವನ ಶೈಲಿ ಕುರಿತು ಜಾಗೃತಿ, ಪ್ರಧಾನಿ ಅಭಿಮತ. ಮಂಡ್ಯ ಜಿಲ್ಲೆಯಲ್ಲಿ ಮನ್ರೇಗಾಡಿಯಲ್ಲಿನ ಅಕುಶಲ ಕೆಲಸಗಾರರಿಗೆ ದಿನಗೂಲಿ ದರ 320 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಆದೇಶ. ಹಾಗೂ ಕಟಕ್ನಲ್ಲಿ ಹಳಿ ತಪ್ಪಿದ ಬೆಂಗಳೂರು ಗುವಾಹಟಿ ಕಾಮಾಖ್ಯ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು, ಓರ್ವ ವ್ಯಕ್ತಿ ಸಾವು, 7 ಜನರಿಗೆ ಗಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಬೆಳಿಗ್ಗೆ 5:55 ರಾತ್ರಿ 11:05 ಇರಲಿದೆ ಆಕಾಶವಾಣಿಯ ನಿರಂತರ ಪ್ರಸಾರ. ಸುದ್ದಿ, ಮಾಹಿತಿ, ಮನರಂಜನೆ, ಮಾರ್ಗದರ್ಶನದ ಕಾರ್ಯಕ್ರಮಗಳು ನಿತ್ಯವೂ ಮೂಡಿಬರುತ್ತಿವೆ. ಕೃಷಿ, ಆರೋಗ್ಯ, ಪರಿಸರ, ಕ್ರೀಡೆ, ಉದ್ಯೋಗಾವಕಾಶ, ಜ್ಞಾನಾರ್ಜನೆ, ಕಾನೂನು ಇತ್ಯಾದಿಗಳು ಅಲ್ಲದೆ ಹಿರಿಯರ ಅನುಭವಗಳು, ಮಕ್ಕಳ ಮೆದು ಮಾತುಗಳು, ಕೇಳುಗರೊಂದಿಗೆ ಸಂವಾದದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಯುವವಾಣಿ, ಮಹಿಳಾವಾಣಿ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪರಿಚಯ, ಜ್ಞಾನಾರ್ಜನೆಯ ಜ್ಞಾನದೀವಿಗೆ, ಒಗಟು ಜಿಗುಟು, ಗಾದೆ ಗಮ್ಮತ್ತು, ಸಲಾಂ ಸೈನಿಕ, ಜನತರಂಗ, ಜೀವನ ಧ್ವನಿ, ದೇಗುಲ ದರ್ಶನ, ಶಿಕ್ಷಣ ಸಿರಿ, ಕೇಳ್ರಿ ಸಾಕು 2 ನಿಮಿಷ, ಜನಪದ ಐಸಿರಿ, ಕೃಷಿ ಸಿರಿ, ಮೆದುಳಿಗೆ ಕಸರತ್ತು, ಹಳ್ಳಿ ಧ್ವನಿ, ಕೃಷಿ ತರಂಗ, ರೈತರಿಗೆ ಸಲಹೆ, ಭಾವಸಿರಿ, ಗೀತಗಾನ, ಶಾಯಿ ಸಿರಿ, ಕಾಯಕ ಕಲ್ಯಾಣ, ಮಾರ್ಗದರ್ಶಿ, ಜ್ಞಾನ ಸಿರಿ, ಹುಲ್ವಾರಿ. ಪರಿಸರ ಸಂರಕ್ಷಣೆಯ ನಮ್ಮೆಲ್ಲರ ಹೊಣೆ ಹಾಸನ ಶಾಸನ, ಸೊಬಗಿನ ಶಾಲೆ, ಜನಪದ ಜಗತ್ತು, ಚಿಣ್ಣರ ಲೋಕ, ಗಾಂಧಿ ಸ್ಮೃತಿ, ಪಾರಿಜಾತ, ಆಕಾಶದೀಪ, ಹೀಗೆ 10-20 ಸರಣಿ ರೂಪದ ಕಾರ್ಯಕ್ರಮಗಳು ಮೂಡಿಬರುತ್ತಿವೆ. ಸರ್ವರಿಗೂ ಹಿತವಾಗುವ ಕಾರ್ಯಕ್ರಮಗಳ ಸಂಯೋಜನೆ ಇದು. ಮಾಹಿತಿಯ ಕಣಜ, ಹಾಸನ ಆಕಾಶವಾಣಿ. ಕೇಳ್ತಾ ಇರಿ, ಇತರರಿಗೂ ಆಲಿಸಲು ಹೇಳ್ತಾ ಇರಿ, ಇದೆಲ್ಲ ನಿಮ್ಮ ಹಿತಕ್ಕಾಗಿ. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿಯೆಲ್ಲ ಸಹಾಯ, ಉಳುವುದು ರೈತನ ಹಕ್ಕು. ಭೂಮಿಯನ್ನ ಬಯಬೇಡಿ, ಕರ್ತವ್ಯವನ್ನು ಮರೆಯಬೇಡಿ, ಅತಿ ಸುಖ ಬಯಸದೆ ಅರಿತರೆ ದುಡಿಮೆ, ಸರಳತೆಯೇ ಹೆಚ್ಚಿರಲಿ, ದುಂದು ವೆಚ್ಚಗಳು ಇರದಿರಲಿ, ಮಣ್ಣಿನ ಮಕ್ಕಳು ನಾವೇ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ತೃತೀಯ ವರ್ಷದ ಬಿವಿಎಸ್ಸಿ ಮತ್ತು ಎಎಚ್ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ನಾಟಕ ಪರೋಪಜೀವಿ ಪ್ರಹಾರ ಪ್ರಸಾರವಾಗಲಿದೆ. ಈ ನಾಟಕದ ನಿರ್ದೇಶನ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುಸಂಗೋಪನೆ ಮತ್ತು ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಜಿ ಸಿಂಧು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಸಂಕಲನ ಗೋರಾ ರವಿಶಂಕರ್. ಬನ್ನಿ ಕೇಳೋಣ ನಾಟಕ ಪರೋಪಜೀವಿ ಪ್ರಹಾರ. ನಾಟಕದ ಕುರಿತು ಈಗ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುಸಂಗೋಪನೆ ಮತ್ತು ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಜಿ ಸಿಂಧು. ಜಾನುವಾರುಗಳಿಗೆ ಕಾಡುವ ಪರಾವಲಂಬಿ ಜೀವಿಗಳನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ, ಒಳಪರಾವಲಂಬ ಜೀವಿಗಳು ಹಾಗೂ ಹೊರಪರಾವಲಂಬಿ ಜೀವಿಗಳು. ಒಳಪರಾವಲಂಬಿ ಜೀವಿಗಳು ಸಾಮಾನ್ಯವಾಗಿ ಜೀರ್ಣಾಂಗಗಳಾದ ಜಠರ, ಪಿತ್ತಕೋಶ ಮತ್ತು ಕರುಳುಗಳಲ್ಲಿರುತ್ತವೆ. ಕೆಲವು ಬಾರಿ ಶ್ವಾಸಕೋಶ, ಮೂತ್ರಪಿಂಡ, ಕಣ್ಣು ಮೊದಲಾದೆಡೆಗಳಲ್ಲೂ ಇರಬಲ್ಲವು. ಇವು ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ತತ್ತಿ ಅಥವಾ ಮರಿಗಳ ರೂಪದಲ್ಲಿ ಪ್ರವೇಶಿಸಬಹುದು. ಇವು ಜಾನುವಾರಿನ ರಕ್ತ ಹೀರುತ್ತವೆ, ಜಾನುವಾರುಗಳು ತಿಂದ ಆಹಾರವನ್ನು ತಿನ್ನುತ್ತವೆ. ಇದರಿಂದ ಅಶಕ್ತಿಗೆ ಕಾರಣವಾಗಿ ರೋಗಗಳು ಹರಡಬಹುದು. ಮರಿಗಳಲ್ಲಿ ಹೆಚ್ಚಾಗಿ ಜಂತುಹುಳುಗಳ ಸಮಸ್ಯೆ ಇರುವ ಕಾರಣ ಜಂತುಹುಳುವಿನ ಔಷಧಿ ಅತಿ ಮುಖ್ಯ. ಇನ್ನು ಹೊರಪರಾವಲಂಬಿಗಳೆಂದರೆ ಉಣ್ಣೆ, ನುಸಿ, ಚಿಗಟ ಹಾಗೂ ಹೇನುಗಳು. ಇವು ಜಾನುವಾರುಗಳ ಚರ್ಮಕ್ಕೆ ಹಾನಿ ಉಂಟು ಮಾಡುತ್ತವೆ. ಕೆಲವು ವೈರಾಣು ಹಾಗೂ ಸೂಕ್ಷ್ಮಾಣು ಕಾಯಿಲೆಗಳನ್ನು ಕೂಡ ಉಣ್ಣೆಗಳು ಜಾನುವಾರುಗಳಿಗೆ ಹರಡುತ್ತವೆ. ಆದ ಕಾರಣ ಪಶುಬಾಂಧವರಿಗೆ ಈ ಕಾಯಿಲೆಯ ಅರಿವು ಮೂಡಿಸುವುದು ಅತ್ಯಗತ್ಯ. ಹಾಗಾಗಿ ಹಾಸನ ಪಶು ಮಹಾವಿದ್ಯಾಲಯದ ತೃತೀಯ ವರ್ಷದ ವಿದ್ಯಾರ್ಥಿಗಳಿಂದ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ನಾಟಕಕ್ಕೆ ತಾಂತ್ರಿಕ ಮಾರ್ಗದರ್ಶನ ನೀಡಿದವರು ಸಹ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿರವರು. ನಾಟಕಕ್ಕೆ ಹಾಡಿನ ಮೆರುಗು ನೀಡಿದ್ದು ನನ್ನ ವಿದ್ಯಾರ್ಥಿ ವಿವೇಕ್. ನಾಟಕವನ್ನು ಸ್ವತಃ ರಚಿಸಿ ಪಾತ್ರ ನಿರ್ವಹಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳು. ಈ ನಾಟಕಕ್ಕೆ ಅವಕಾಶ ನೀಡಿದ ಹಾಸನ ಪಶು ಮಹಾವಿದ್ಯಾಲಯದ ಡೀನ್ ರವರಾದ ಓಆರ್ ನಟರಾಜು ಸರ್ ಹಾಗೂ ಆಕಾಶವಾಣಿಯ ಅರಕಲಗೂಡು ಮಧುಸೂದನ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಪಶುಪಾಲಕರ ಮನಸ್ಸನ್ನು ತಟ್ಟಿ ಅರಿವಿನ ಬಾಗಿಲು ತೆರೆದು ಮೌನ ಕೊಲೆಗಾರ ಜಂತುಹುಳುವಿನ ನಾಶಕ್ಕಾಗಿ ಮುನ್ನೆಚ್ಚರಿಕೆ ಹಾಗೂ ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸುವಿರೆಂದು ನಂಬಿ ನಾಟಕ ಆರಂಭಿಸುತ್ತಿದ್ದೇವೆ. ದಯಮಾಡಿ ಆಲಿಸಿ. ಬನ್ನಿ ಕೇಳೋಣ ನಾಟಕ ಪರೋಪಜೀವಿ ಪ್ರಹಾರ. ಜಂತುಹುಳುಗಳ ಕ್ವಾಟಲೆ ಕೀಟಲೆ ತಂದೊದಗಿದೆ ಪ್ರಾಣಿಗಳಿಗೆ ಖಾಯಿಲೆ. ದುಂಡು ಹುಳು ಲಾಡಿ ಹುಳು ಪೇಶಿಯೋಲ ಎಬ್ಬಿಸಿತು ದೇಹದಿ ಕೋಲಾಹಲ, ಎಬ್ಬಿಸಿತು ದೇಹದಿ ಕೋಲಾಹಲ. ಜಂತುಹುಳುಗಳ ಕ್ವಾಟಲೆ ಕೀಟಲೆ ತಂದೊದಗಿದೆ ಪ್ರಾಣಿಗಳಿಗೆ ಖಾಯಿಲೆ. ದುಂಡು ಹುಳು ಲಾಡಿ ಹುಳು ಪೇಶಿಯೋಲ ಎಬ್ಬಿಸಿತು ದೇಹದಿ ಕೋಲಾಹಲ, ಎಬ್ಬಿಸಿತು ದೇಹದಿ ಕೋಲಾಹಲ. ಏನ್ ರಂಗಣ್ಣ, ಬೆಳಗ್ಗೆ ಮನೆ ತವ ಬಂದಿದ್ದೆ, ಏನ್ ಇರ್ಲೇ ಇಲ್ಲ, ಎಲ್ಲೋಗಿದ್ದೆ? ಬೆಳಗ್ಗೆ ಅಂಗನವಾಡಿ ತಗೋ ಹೋಗಿದ್ದೆ ಶಂಕರಣ್ಣ, ಅದೇ ಜಂದುಳು ದೋಸ್ತಿ ಕೊಡ್ತಾ ಇದ್ರಲ್ಲ ಮಗಿಗೆ ಹಾಕ್ಸೋಣ ಅಂತ ಹೋಗಿದ್ದೆ. ಓ ಹೌದಾ, ನಾನ್ ಕೂಡ ಹೋದ್ವಾರ ಧನಿನ ಆಸ್ಪತ್ರೆ ಹೋಗಿ ನಮ್ ಕರುಗೆ ಜಂತುಳದ ಔಷಧಿನ ಹಾಕ್ಸ್ಕೊಂಬಂದೆ. ಹಾ, ದನಗಳಿಗೂ ಜಂತುಳದ ಔಷಧಿ ಕೊಡ್ತಾರ? ಹೌದು ಶಂಕರಣ್ಣ, ದನಗಳಿಗೂ ಜಂತುಳದ ಔಷಧಿ ಕೊಡ್ತಾರೆ. ಹಾಗಾದ್ರೆ ದನ ಮತ್ತೆ ಮನುಷ್ಯರಿಗೂ ಒಂದೇ ಔಷಧಿ ಕೊಡ್ತಾರೇನ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಣ್ಣ. ಗೊತ್ತಿಲ್ಲ ಅಂದ್ರೆ ಹಿಂಗೆ ಗೊತ್ತು ಮಾಡ್ಕೋಬೇಕು ತಾನೆ. ತಡಿ, ಅಲ್ಲಿ ರಾಮಕ್ಕ ಬರ್ತಾವಳೆ ಕರಿತೀನಿ. ಅವರು ಮೊನ್ನೆ ಅದೇನೋ ಹಾಸನದ ಪಶುವೈದ್ಯಕೀಯ ಕಾಲೇಜ್ಗೆ ಟ್ರೈನಿಂಗ್ ಅಂತ ಹೋಗಿದ್ರಂತೆ, ಇದ್ರ ಬಗ್ಗೆ ಗೊತ್ತಿರ್ಬೋದು. ಏ ರಾಮಕ್ಕ, ಬೈಲಿ. ಏನ್ ರಂಗಣ್ಣ, ನನ್ ಯಾಕ್ ಕರ್ದೆ? ರಾಮಕ್ಕ, ಮೊನ್ನೆ ಅದೇನೋ ಟ್ರೈನಿಂಗ್ ಅಂತ ಹೋಗಿದ್ದಲ್ಲ, ಅದೇ ಪಶುವೈದ್ಯಕೀಯ ಕಾಲೇಜ್ಗೆ. ಹ್ಮ್ ಹೇಳಣ್ಣ, ಹೋಗಿದ್ದೆ, ಏನಾಯ್ತು? ನಿಂಗು ಕೊಟ್ರ ಔಷಧಿಯಾ, ನೀನು ಕುಡ್ದ? ಏ ನಂಗೆ ಔಷಧಿ ಕೊಟ್ರು, ಏನ್ ಇಸಿಯಾ ಅಂತೀನಿ? ಏ ತಡಿಲ ಶಂಕರಣ್ಣ, ಅದೇ ರಾಮಕ್ಕ ಜಂತುಳನ ಔಷಧಿ ಬಗ್ಗೆ ಗೊತ್ತಾ ನಿಂಗೆ? ಅಯ್ಯೋ ಶಂಕರಣ್ಣ, ಜಂತುಳಿನ ಬಗ್ಗೆ ಅವತ್ತು ತುಂಬಾ ಮಾತಾಡಿದ್ರು ತರಬೇತಿನಾಗ. ಆಮೇಲೆ ಇಲ್ಲಿ ಕೇಳು, ಮನುಷ್ಯರಿಗೂ ಪ್ರಾಣಿಗಳಿಗೂ ಒಂದೇ ಔಷಧಿ ಅಲ್ಲ, ಬೇರ್ಬೇರೆ ಇದ್ದಾವಂತೆ. ಹೌದು, ನಾನು ಇದೇ ಪ್ರಶ್ನೆ ಕೇಳಿದೆ. ಅದಕ್ಕೆ ಅಲ್ಲಿ ಡಾಕ್ಟ್ರು ಅದಂಗಲ್ಲ, ಮನುಷ್ಯರಿಗ್ ಬೇರೆ ಪ್ರಾಣಿಗಳಿಗ್ ಬೇರೆ ಅಂದ್ರು. ನೀ ಯಾಕಮ್ಮ ಹೋಗಿದ್ದೆ? ಮೊನ್ನೆ ಗೌಡ ತೋಟ ಕೆಲ್ಸಕ್ ಬಂದ್ರೆ ಹುಷಾರಿಲ್ಲ ಅಂತೀಯ, ಈಗ ನೋಡಿದ್ರೆ ತರಬೇತಿ ಹೋಗ್ ಬಂದಿದ್ಯ, ಎಲ್ಲ ನಿನ್ನ ಸುಮ್ಕಿರಣ್ಣ. ಅಸ ಕುರಿ ಆಡು ಕೋಳಿ ಅಂತ ಮನೇಲಿ ಎಲ್ಲ ಮಡಿಕೊಂಡು ಸುಮ್ಕಿರ ಕಾಯ್ತದ? ಹೋಗ್ ತಿಳ್ಕೊಬೇಕು, ಕಾಸಿಲ್ಲ, ಕರಿಮಣಿ ಇಲ್ಲ, ಬಸ್ಸು ಫ್ರೀ ಇದೆ, ಅದಕ್ಕೆ ನಾವ್ ನಾಲ್ಕು ಜನ ಹೋಗ್ ಬಂದ್ವಿ. ನಾಲ್ಕು ಜನ ಹೋಗಿದ್ರಿ ಅನ್ನು, ಇನ್ನೇನ್ ಮತ್ತೆ ನಿಮ್ ಗಂಡಸರ್ಗೆ ಟೈಮ್ ಎಲ್ಲಿದೆ ಹೇಳು. ಸುಮ್ಕಿರವ ಸಾಕು ಸಿದ್ದಪ್ಪ, ಹಂಗಾದ್ರೆ ನಮ್ಮನೆ ಹೆಂಗಸ್ರು ಕಳಿಸ್ಬೇಕಿತ್ತು ಅಲ್ಗೆ. ಯಾಕ ರಂಗಣ್ಣ, ಏನಾಗ್ಬೇಕಿತ್ತು? ಏ, ಒಂದ್ ವಾರದಿಂದ ಯಾಕೋ ನಮ್ಮಸ್ಸನ್ನು ಮಂಕಾದಂಗಾಗದೆ, ಅದ್ರ ಬಗ್ಗೆ ಕೇಳ್ಬೇಕಿತ್ತು ಕಣಣ. ಹಂಗ ರಂಗಣ್ಣ, ಇದ್ರ ಬಗ್ಗೆ ನಿಂಗವ ಹೇಳ್ತಾಳೆ ತಗೋ. ಏನ್ ರಂಗಣ್ಣ, ವಿಚಾರ ಸರಿಯಾಗೇಳು, ಗೊತ್ತಿದ್ರೆ ಹೇಳ್ತೀನಿ. ನಿಂಗವ, ಒಂದ್ ವಾರದಿಂದ ನಮ್ಮಸು ಯಾಕೋ ಹುಷಾರಿಲ್ಲ ಅನ್ಸುತ್ತೆ, ಸರಿಯಾಗಿ ಮೇವು ಮೇಯ್ದೆ ಮೂಳೆ ಎಲ್ಲ ಬಿಟ್ಕೊಂಡ್ ಬಡಕ್ಲಾಗದೆ, ಎರಡ್ ಮೂರ್ ದಿನದಿಂದ ಹಾಲ್ ಕೂಡ ಕಡಿಮೆ ಆಗೈತೆ. ನಮ್ಮನೆ ಆದಾಯ ದೇವತೆಗೆ ಈಗಾದ್ರೆ ಏನ್ ಕತೆನೋ ಏನೋ. ಹೋ, ಇದ ವಿಷಯ? ಇದೆಲ್ಲ ಸಮಸ್ಯೆ ಕೇಳ್ತಾ ಇದ್ರೆ ನಂಗೆ ಯಾಕೋ ಜಂತುಳು ಸಮಸ್ಯೆ ಅನ್ನಿಸ್ತೈತೆ. ಜಂತುಳುಗಳ? ಈ ಹುಳುಗಳೆಲ್ಲ ನಮ್ಮ ಹಸಿನೊಟ್ಟೊಳಗೆ ಹೆಂಗ್ ಬಂತಮ್ಮ? ಮುಂಜಾನೆ ಎದ್ದು ಕೆರೆ ದಂಡೆಯಲ್ಲಿ ಹುಲ್ ಮೇಯಿಸ್ಬೇಕಾದ್ರೆ ಕೊರೆ ಬಿದ್ದು ಆ ಮಂಜಿನಾನಿ ಒಳಗಡೆ ಈ ಹುಳುಗಳ ಕೋಶ ಸೇರ್ಕೊಂಡಿರ್ತವಂತೆ. ಇದನ್ ಮೇಯಿಸೋದ್ರಿಂದ ಕೂಡ ಹಸುಗಳಿಗೆ ಜಂತುಳು ಸಮಸ್ಯೆ ಬರುತ್ತಂತೆ. ಅದಕ್ಕೆ ಕೊರೆ ಬಿದ್ದಾಗ ಹಸುಗಳನ್ನ ಮೇಯಿಸ್ಬಾರ್ದಂತೆ, ಬಿಸಿಲು ಬಂದ್ಮೇಲೆ ಕರ್ಕೊಂಡೋಗಿ ಮೇಯಿಸ್ಬೇಕು ಅಂದ್ರು. ಹಂಗಾರೆ ಒತ್ತರನೆ ಹುಲ್ ಕುಯ್ಕ ಬಂದು ಅಟ್ಟಿತಾವೆ ಮೇಯಿಸ್ಬೋದಂತ? ಊಹೂ, ಹಂಗ್ ಮಾಡಿದ್ರು ಬರುತ್ತಂತೆ. ಹುಲ್ನ ಕುಯ್ಕ ಬಂದು ಬಿಸಿಲಲ್ ಒಣಗಿಸಿ ಆಮೇಲೆ ಹಾಕ್ಬೇಕಂತೆ. ಅಲ್ಲ ಕೆಂಪಮ್ಮ, ಈ ಕೆರೆ ಪಕ್ಕ ಇರೋ ಹುಲ್ ತಿನ್ಸ್ತೆ, ನೀರ್ ಕುಡಿಸ್ತೆ, ಇನ್ನೆಂಗ ಸಮಯಿಸ್ಬೇಕಂತೆ? ಈ ಕೆರೆ ಪಕ್ಕ ಎಲ್ಲ ಬಸವನ ಹುಳುಗಳಿರೋ ಸಾಧ್ಯತೆ ಜಾಸ್ತಿ ಇರುತ್ತಂತೆ. ಅದಕ್ಕೆ ಚೆನ್ನಾಗಿರೋ ಜಾಗದಲ್ಲಿ ಹುಲ್ ಮೇಯಿಸ್ಬೇಕು, ಜೊತೆಗೆ ನೀರ್ ಕುಡಿಸ್ಬೇಕು ಅಂದ್ರೆ ಹರಿಯೋ ನೀರ್ ಕುಡಿಸ್ಬೇಕಂತೆ, ನಿಂತಿರೋ ನೀರ್ನ ಕುಡಿಸ್ಬಾರ್ದಂತೆ. ಇಲ್ಲ ಅಂದ್ರೆ ತೋಟಕ್ ಕರ್ಕೊಂಡು ಹೋಗಿ ಮೋಟ್ ಹಾಕಿ ಒಳ್ಳೆ ನೀರ್ ಕುಡಿಸ್ಬೇಕಂತೆ. ಆಮೇಲೆ ಈ ಬಸವನ ಹುಳುಗಳನ್ನ ತಡೆಗಟ್ಟಬೇಕು ಅಂದ್ರೆ ಮೈಲುತ್ತುತ್ತ ದ್ರವಣನ ಹುಲ್ಲುಗಾವಲು ಮೇಲೆ ಸಿಂಪಡಿಸ್ಬೇಕು ಅಂದ್ರು. ಹುಲ್ಲುಗಾವಲು ಹೊಳೆಯೇ ಮೂಲ, ಹುಳಗಳ ಮೊಟ್ಟೆಯು ಬಾಯ್ ಸೇರಿ ಉದರವ ಹೊಕ್ಕಿ ವಿರಾಜಮಾನದಿ, ಬೆಳೆದವು ರಕ್ತವ ಅವು ಹೀರಿ, ಬೆಳೆದವು ರಕ್ತವ ಅವು ಹೀರಿ. ಹುಲ್ಲುಗಾವಲು ಹೊಳೆಯೇ ಮೂಲ, ಹುಳಗಳ ಮೊಟ್ಟೆಯು ಬಾಯ್ ಸೇರಿ ಉದರವ ಹೊಕ್ಕಿ ವಿರಾಜಮಾನದಿ, ಬೆಳೆದವು ರಕ್ತವ ಅವು ಹೀರಿ, ಬೆಳೆದವು ರಕ್ತವ ಅವು ಹೀರಿ. ಶಾರದಮ್ಮ, ಈ ಕೆಂಪಮ್ಮ ಹೇಳ್ದಂಗ್ ಮಾಡಿದ್ರೆ ಜಂತುಳುಗಳೆಲ್ಲ ನಮ್ಮ ಹಸಿನೊಟ್ಟೆಯೊಳಗ್ ಬರಕಿಲ್ವಂತ? ಈ ಕೆಂಪಮ್ಮ ಹೇಳ್ದಂಗೆ ಒಳ್ಳೆ ಹುಲ್ ಮೇಯಿಸ್ಬೇಕು, ಒಳ್ಳೆ ನೀರ್ ಕುಡಿಸ್ಬೇಕು, ಜೊತೆಗೆ ಒತ್ತೊತ್ತಕ್ ಸರಿಯಾಗಿ ಡಾಕ್ಟರ್ ಹೇಳ್ದಂಗೆ ಜಂತುಳುದ ಔಷಧಿ ಹಾಕ್ಸ್ಬೇಕು. ಆಮೇಲೆ ನಿರ್ಲಕ್ಷ್ಯ ಮಾಡ್ದಂಗೆ ಈ ತರ ರೋಗ ಲಕ್ಷಣಗಳೇನಾದ್ರೂ ಕಂಡು ಬಂದ್ರೆ ಡಾಕ್ಟರ್ ತವನೇ ತೋರಿಸ್ಬೇಕಂತೆ. ಹಾಗಾದ್ರೆ ಈ ಜಂತುಳುದ ಔಷಧಿನ ಮನೇಲೆ ಇಟ್ಕೊಂಡು ತಿಂಗಳ ತಿಂಗಳ ಹಸಿ ಕುಡಿಸಿದ್ರೆ ಯಾವ ತೊಂದ್ರೆ ಬರೋದಿಲ್ಲಲ್ವಾ? ಪ್ರತಿ ತಿಂಗಳು ಒಂದೇ ಜಂತುಳದ ಔಷಧಿ ಹಾಕ್ಸ್ತಿದ್ರೆ ಈ ಜಂತುಳುಗಳು ಅದಕ್ಕೆ ಪ್ರತಿರೋಧ ತಕೊಂಡು ಕೆಲ್ಸಕ್ ಬರಲ್ವಂತೆ. ಅದಕ್ಕೆ ಡಾಕ್ಟರ್ ಹೇಳ್ದಂಗೆ ಯಾವ ಔಷಧಿನ ಯಾವಾಗ ಕುಡಿಸ್ಬೇಕು ಅಂತ ಡಾಕ್ಟರ್ ತವನೇ ಕೇಳಿ ಕುಡಿಸ್ಬೇಕಂತೆ. ಸುಮ್ನೆ ಏನು ತೊಂದ್ರೆ ಇಲ್ದೆ ತಿಂಗಳ ತಿಂಗಳ ಔಷಧಿ ಕುಡಿಸಿದ್ರೆ ಹಸುವಿನ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಿಮ್ ಜೇಬ್ಗೂ ಒಳ್ಳೇದಲ್ಲ. ಹೌದು ನಿಂಗವ, ನಿಂಗವ ಅಲ್ ನೋಡು, ಶಿವಣ್ಣ ಹಾಗೂ ಸೋಮಣ್ಣ ಹಸ ಮೇಯಿಸ್ಕೊಂಡು ಈ ಕಡೆನೆ ಬರ್ತಾವ್ರೆ. ಇದೇನು ಶಿವಣ್ಣ, ನಿನ್ನ ಹಸುವಿನ ಮೈ ಮೇಲೆ ಇಷ್ಟೊಂದು ಗಾಯಗಳಾಗಿವೆ, ಏನಾಗಿದೆ ಹಸಿಗೆ? ಆ ಕೃಷ್ಣಣ್ಣ, ಒಂದ್ ವಾರದಿಂದ ನಾನು ಊರಲ್ಲಿರ್ಲಿಲ್ಲ, ಹಸಿನ ಹಸಿ ನೋಡ್ಕೋ ಅಂತ ಮನೆ ಪಕ್ಕದವನ್ ಹೇಳಿದ್ದೆ. ಬೇಜವಾಬ್ದಾರಿ ನನ್ ಮಗ, ಹಸಿನ ಸರಿಯಾಗಿ ನೋಡ್ಕೊಳ್ದೆ, ಕೊಟ್ಟಿಗೆ ಸ್ವಚ್ಛ ಮಾಡ್ದೆ, ಸೊಳ್ಳೆಗಳ ಹೆಚ್ಚಾಗಿ ಕಚ್ಚಿ ಕಚ್ಚಿ ಹಿಂಗಾಗಿರ್ಬೇಕು ಕನ್ನಡ. ಇವೆಲ್ಲ ನೋಡ್ತಾ ಇದ್ರೆ ಯಾಕೋ ಸೊಳ್ಳೆ ಕಚ್ಚಿರೋ ಗಾಯಗಳ ತರ ಕಾಣ್ತಾ ಇಲ್ವಲ್ಲ, ಮೈತುಂಬಾ ಹುಣ್ಣುಗಳಾಗಿವೆ. ಇಲ್ಲಿ ಬಾಯಿಲಿ, ಈ ಕಡೆ ವಸಿ ನೋಡಿಲಿ, ಈ ದುಗ್ಧ ಗ್ರಂಥಿಗಳೆಲ್ಲ ದಪ್ಪ ಆಗಿ ಗಡ್ಡೆ ತರ ಆಗವೆ. ಹಸು ಕೂಡ ಯಾಕೋ ಬಾರಿ ಬಡಕ್ಲಾಗೈತೆ. ಇದು ಉಣ್ಣೆ ಜ್ವರ ಇರ್ಬೋದು. ಅಲ್ಲ ನಿಂಗವ್ವ, ಮೊನ್ನೆ ತರಬೇತಿನಾಗ ಡಾಕ್ಟ್ರು ಒಂದು ಹಸಿನ್ ತೋರಿಸಿ ಹಿಂಗೆ ಹೇಳಿದ್ರಲ್ವಾ? ಹ್ಞೂ ಹೌದು, ನಂಗೂ ಹಂಗೆ ಅನ್ನಿಸ್ತೈತೆ, ಇದು ಉಣ್ಣೆ ಜ್ವರವೇ. ನೀ ಯಾವ್ದಕ್ಕೂ ಡಾಕ್ಟರ್ ತಪ್ಪ ತೋರಿಸು ಹಸಿನಾ, ಗುಳಿಗೆ ಗಿಳಿಗೆ ಏನಾರು ಕೊಟ್ಟಾರು, ತಡ ಮಾಡ್ಬೇಡ. ಸರಿ ಕಣವ್ವ, ಈಗಲೇ ಡಾಕ್ಟರ್ ತವ ಹೋಗ್ತೀನಿ. ಇದೇನಮ್ಮ ಉಣ್ಣೆ ಜ್ವರನ? ಇದ್ಯಾವ ಥರ ಜ್ವರ ಸ್ವಲ್ಪ ಹೇಳು, ತಿಳ್ಕೊಳ್ಳೋಣ ಅದೇನಂತ. ಅಯ್ಯೋ ಅದ್ರ ಬಗ್ಗೆನಾ? ಇದನ್ನ ದನಗಳ ಮಲೇರಿಯಾ ಅಂತನೂ ಕರೀತಾರಂತೆ. ಈ ಕಾಯಿಲೆ ವಿದೇಶಿ ಮತ್ತು ಮಿಶ್ರತಳಿ ದನಗಳಲ್ಲಿ ಹೆಚ್ಚಾಗಿ ಕಾಣ್ತವಂತೆ. ಈ ಕಾಯಿಲೆ ಇದ್ರೆ ಅತಿಯಾದ ಜ್ವರ, ರಕ್ತಹೀನತೆ, ಈ ಗ್ರಂಥಿಗಳೆಲ್ಲ ಊದ್ಕಂತವಂತೆ. ಸರಿಯಾದ ಸಮಯಕ್ಕೆ ಡಾಕ್ಟರ್ ತಾವು ತೋರಿಸ್ಲಿಲ್ಲ ಅಂದ್ರೆ ಹೊಸ ಸಾಯ್ಲೂಬೋದಂತೆ. ಹಾಗಾದ್ರೆ ಈ ರೋಗನೆಲ್ಲ ತಡೆಯೋಕಾಗಲ್ವಂತ? ಖಂಡಿತ ತಡಿಬಹುದು ಅಂದ್ರು. ಕರು ಹುಟ್ಟಿ 4-6 ತಿಂಗಳಲ್ಲಿ ಉಣ್ಣೆ ಜ್ವರದ ಲಸಿಕೆ ಹಾಕ್ಸ್ಬೇಕಂತೆ. ಅದಾದ್ಮೇಲೆ ಮತ್ತೆ ವರ್ಷಕ್ಕೊಂದ್ಸರಿ ಹಾಕ್ಸ್ಬೇಕಂತೆ. ಅಟ್ಟಿನೆಲ್ಲ ಸ್ವಚ್ಛವಾಗಿ ಇಟ್ಕೋಬೇಕಂತೆ. ಡಾಕ್ಟರ್ ಹೇಳ್ದಂಗೆ ಕೀಟನಾಶಕಗಳನ್ನ ದನಿನ್ ಮೈ ಮೇಲೆ ಹಾಕ್ಬೇಕಂತೆ. ಹಂಗಿದ್ರೆ ರೋಗ ಶಿವಣ್ಣನಸುವಿಂದ ನನ್ನಸುಗೂ ಹರಡುತ್ತಾ? ಯಾಕಷ್ಟು ತಲೆಗೆಡ್ಸ್ಕಂತೆ ಕೃಷ್ಣಣ್ಣ, ನಾಳೆ ನಮ್ಮೂರಿನ ಸೊಸೈಟಿ ತವ ದನಿನ್ ಡಾಕ್ಟ್ರು ಆರೋಗ್ಯ ಶಿಬಿರ ಏರ್ಪಡಿಸವ್ರೆ, ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರಾಯ್ತು. ಸರಿ ಸರಿ, ಹೊತ್ತಾಯ್ತು, ಎಲ್ಲ ಮನೆಗೆ ಹೊರಡಿ, ನಾಳೆ ಮಾತಾಡೋಣ. ಉಣ್ಣೆ ಜಿಗಟೆ ಸೊಳ್ಳೆ ಏನು ಹಲವು ರೋಗಗಳ ತಾತರುತ, ಮಾರಣಾಂತಿಕ ರೋಗಗಳಿವುಗಳು ಬಿಡದೆ ಕಾಡಿತು ಅನವರತ. ಉಣ್ಣೆ ಜಿಗಟೆ ಸೊಳ್ಳೆ ಏನು ಹಲವು ರೋಗಗಳ ತಾತರುತ, ಮಾರಣಾಂತಿಕ ರೋಗಗಳಿವುಗಳು ಬಿಡದೆ ಕಾಡಿತು ಅನವರತ, ಬಿಡದೆ ಕಾಡಿತು ಅನವರತ. ಕೃಷ್ಣಣ್ಣ, ಓ ಕೃಷ್ಣಣ್ಣ, ಬೇಗ ಬಾ, ಹೊತ್ತಾಯ್ತು, ಡಾಕ್ಟರ್ ಬಂದಿದಾರಂತೆ. ಹಾ ಶಂಕರಣ್ಣ, ಬಂದೆ ಬಂದೆ, ನಡಿ ಹೋಗೋಣ, ನಡಿ. ಸರಿ ನಡಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಶಂಕರಣ್ಣ, ನಿಮ್ ಕರುನ ಮುಂದೆ ಕರ್ಕೊಂಬನ್ನಿ, ಜಂತುಳುದ ಔಷಧಿ ಹಾಕೋಣ. ಡಾಕ್ಟ್ರೆ, ಹೋದ ತಿಂಗಳು ಶಂಕರಣ್ಣನ ಹಸುಗೆ ಯಾವುದೋ ಬೇರೆ ಬಣ್ಣದ ಬಾಟ್ಲಿಯಿಂದ ಔಷಧಿ ಹಾಕಿದ್ರಿ, ಈಗ ನನ್ನ ಕರುಗೂ ಬೇರೆ ಬಣ್ಣದ ಬಾಟ್ಲಿಯಿಂದ ಔಷಧಿ ಹಾಕ್ತಿದ್ದೀರಾ, ಎರಡು ಒಂದೇನಾ? ಎರಡು ಒಂದೇ ಅಲ್ಲ ಕೃಷ್ಣಣ್ಣ, ಬೇರೆ ಬೇರೆ ಜಂತುಹುಳುಗಳಿಗೆ ಬೇರೆ ಬೇರೆ ವಿಧದ ಔಷಧಿಯನ್ನ ಹಾಕ್ತಿವಿ. ಈ ಹೊಟ್ಟೆ ಹುಳುಗಳಲ್ಲೂ ಬೇರೆ ಬೇರೆ ತರ ಇರ್ತಾವ ಡಾಕ್ಟ್ರೆ? ಹೌದು ಶಂಕರಣ್ಣ, ಜಂತುಹುಳುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿದೆ. ಒಂದು ಒಳಪರೋಪಜೀವಿಗಳು, ಅಂದ್ರೆ ದುಂಡು ಹುಳು, ಲಾಡಿ ಹುಳು ಮತ್ತೆ ಚಪ್ಪಟೆ ಹುಳುಗಳು. ಇವು ಹೊಟ್ಟೆಯ ಒಳಗಡೆ ಇದ್ದು ಪೋಷಕಾಂಶಗಳನ್ನು ಹೀರಿ ಹಸುಗಳಿಗೆ ಹಾನಿ ಉಂಟು ಮಾಡುತ್ತವೆ. ಎರಡನೇದಾಗಿ ಹೊರಪರೋಪಜೀವಿಗಳು, ಅಂದರೆ ಇವು ಹಸುವಿನ ಮೈಮೇಲೆ ಇರೋ ಉಣ್ಣೆ, ಹೇನು, ಚಿಗಟೆಗಳು. ಇವು ಹಸುವಿನ ರಕ್ತವನ್ನು ಹೀರಿ ಪ್ರಾಣಕ್ಕೆ ಹಾನಿ ಉಂಟು ಮಾಡುತ್ತೆ. ಅದೇ ರೀತಿ ಇಲ್ಲಿ ಕೇಳಿ, ಹೊಟ್ಟೆ ಹುಳುಗಳಾಗಿರೋ ದುಂಡು ಹುಳು, ಲಾಡಿ ಹುಳು ಮತ್ತು ಚಪ್ಪಟೆ ಹುಳುಗಳಿಗೆ ಬೇರೆ ಬೇರೆ ಔಷಧಿಗಳು ಇರ್ತವೆ, ಮತ್ತೆ ಮೈಮೇಲಿರೋ ಉಣ್ಣೆ, ಚಿಗಟ, ಏನುಗಳಿಗೆ ಸೂಕ್ತವಾದ ಕೀಟನಾಶಕಗಳು ಇರ್ತವೆ. ಇವುಗಳನ್ನು ಹಸುವಿನ ಮೈಮೇಲೆ ಸಿಂಪಡಿಸಬೇಕು, ಹಾಗೆ ಕೊಟ್ಟಿಗೆಯನ್ನು ಕೂಡ ಈ ಕೀಟನಾಶಕಗಳಿಂದ ಸ್ವಚ್ಛಗೊಳಿಸಬೇಕು. ಹಾಗಾದರೆ ನಮ್ಮ ಹೊಲದಲ್ಲಿ ಬಳಸೋ ಕೀಟನಾಶಕಗಳನ್ನು ನಮ್ಮ ದನಿನ ಮೈಮೇಲೆ ಸಿಂಪಡಿಸ್ಬೋದಾ ಡಾಕ್ಟ್ರೆ? ಇಲ್ಲ ಶಂಕರಣ್ಣ, ಬೆಳೆಗಳಿಗೆ ಒಡೆಯುವ ಕೀಟನಾಶಕಗಳನ್ನು ಪ್ರಾಣಿಗಳಿಗೆ ಬಳಸಬಾರ್ದು. ಪಶುಗಳಿಗೆ ಅಂತಾನೆ ಮಾರುಕಟ್ಟೆಯಲ್ಲಿ ಹಲವಾರು ಕೀಟನಾಶಕಗಳು ಇರ್ತವೆ. ಅವುಗಳನ್ನು ನಿಮ್ಮ ಸಮೀಪದಲ್ಲಿರುವ ಪಶು ಚಿಕಿತ್ಸಾಲಯದ ಪಶುವೈದ್ಯರ ಸೂಕ್ತ ಸಲಹೆಯ ಮೇರೆಗೆ ಬಳಸಬೇಕು, ಇಲ್ಲವಾದರೆ ಪ್ರಾಣಿಗಳ ಜೀವಕ್ಕೆ ಅಪಾಯ ಉಂಟಾಗಬಹುದು. ಸರಿ ಡಾಕ್ಟ್ರೆ. ಡಾಕ್ಟ್ರೆ ಅಲ್ಲಿ ನೋಡಿ, ರುದ್ರಗೌಡ ಬ್ಯಾಗ್ಗಳನ್ನು ಇಟ್ಕೊಂಡು ಈ ಕಡೆನೆ ಬರ್ತಾವನೆ. ಗೌಡ್ರೆ, ಇದೇನಿದು ಚೀಲದಲ್ಲಿ, ಏನಾಯ್ತು? ಅಯ್ಯೋ ಏನಂತ ಹೇಳಿ ಡಾಕ್ಟ್ರೆ, ದನ, ಕುರಿ, ಹಸು, ಮೇಕೆ, ಎಮ್ಮೆ ಎಲ್ಲ ಆಗಿ ಈ ಕೃಷ್ಣಣ್ಣ ಹೇಳ್ದಂಗೆ ಮಾಂಸದ ಕೋಳಿ ಸಾಕೋಣಂತ 1,000 ಮರಿಗಳನ್ನು ತಂದಿದ್ದೆ. ಆದ್ರೆ ಈ ಕೋಳಿಗಳು ನೋಡಿದ್ರೆ ಒಂದಾದ್ಮೇಲೊಂದು ಒಂದಾದ್ಮೇಲೊಂದು ದಿನೇ ದಿನೇ ಸಾಯ್ತಾನೆ ಇದಾವೆ. ವಸಿ ಏನಾಗಿದೆ ಅಂತ ಪರೀಕ್ಷೆ ಮಾಡಿ ಹೇಳಿ ಡಾಕ್ಟ್ರೆ. ಸರಿ ಗೌಡ್ರೆ, ಪರೀಕ್ಷೆ ಮಾಡೋಣ. ನಿಮಗೆ ಕೋಳಿ ಸಾಕುವಾಗ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಹಾ ಡಾಕ್ಟ್ರೆ, ಈ ಜಾಗದ ಒಂದು ದೊಡ್ಡ ಸಮಸ್ಯೆ ನೋಡಿ. 500 ಕೋಳಿ ಸಾಕೋ ಜಾಗದಲ್ಲಿ 1000 ಕೋಳಿ ಸಾಕ್ತಿದ್ದೆ. ಇದರಿಂದ ಕುಡಿಯೋಕೆ ಅಂತ ಇಟ್ಟಿರೋ ನೀರನ್ನೆಲ್ಲ ಚೆಲ್ಕೊಂಡು ಸರಿಯಾಗಿ ನೀರು ಕುಡಿತಿರ್ಲಿಲ್ಲ. ಹಾಗೆಲ್ಲ ಮಾಡಬಾರ್ದಲ್ವಾ? ಸರಿ ಬಿಡಿ, ಮರಣೋತ್ತರ ಪರೀಕ್ಷೆ ಮಾಡಿ ಏನಾಗಿರ್ಬೋದು ಅಂತ ನೋಡಿ ಹೇಳ್ತೀನಿ. ಆಯ್ತು ಡಾಕ್ಟ್ರೆ, ಹಾಗೆ ಆಗ್ಲಿ. ಹಿಂಡಿ ಭೂಸಾರವ ನುಚ್ಚು ಕೊಡುವೆ ನೀನು ಪಶುಗಳಿಗೆ, ಅದು ಎಲ್ಲಿ ಹೋಗುವುದು ತಿಳಿಯದು ನಿನಗೆ. ಹುಳಗಳೆ ತಿಂದು ತೆಗುವುದು ಕೊನೆಗೆ, ಹುಳಗಳೆ ತಿಂದು ತೆಗುವುದು ಕೊನೆಗೆ. ಹಿಂಡಿ ಭೂಸಾರವ ನುಚ್ಚು ಕೊಡುವೆ ನೀನು ಪಶುಗಳಿಗೆ, ಅದು ಎಲ್ಲಿ ಹೋಗುವುದು ತಿಳಿಯದು ನಿನಗೆ. ಹುಳಗಳೆ ತಿಂದು ತೆಗುವುದು ಕೊನೆಗೆ, ಹುಳಗಳೆ ತಿಂದು ತೆಗುವುದು ಕೊನೆಗೆ. ಗೌಡ್ರೆ, ನಿಮ್ ಕೋಳಿಗಳಿಗೆ ಮರಣೋತ್ತರ ಪರೀಕ್ಷೆ ಮಾಡಿದೆ. ನಿಮ್ ಕೋಳಿಗಳಿಗಾಗಿರೋದು ಕಾಕ್ಸಿಡಿಯೋಸಿಸ್. ಈ ರೋಗ ಕೋಳಿಗಳಿಗೆ ಬಹಳ ಅಪಾಯಕಾರಿ. ಇವು ಕೋಳಿಗಳ ಕರಳಿನಲ್ಲಿ ವಾಸಿಸ್ತವೆ. ಇದು ಕಡಿಮೆ ಜಾಗದಲ್ಲಿ ಹೆಚ್ಚು ಕೋಳಿಗಳನ್ನು ಕೂಡಿದಾಗ ಮತ್ತೆ ಹವಾಮಾನದಲ್ಲಿ ಏರುಪೇರುಗಳಾದಾಗ ಬರುತ್ತೆ. ಈ ರೋಗ ಕಲುಷಿತ ನೀರು, ಗಾಳಿ, ಆಹಾರ ಮತ್ತೆ ಸಾಧನ ಸಲಕರಣೆಗಳಿಂದ ಕೂಡ ಹರಡಬಹುದು. ಇದೇ ರೋಗ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ಡಾಕ್ಟ್ರೇ? ಈ ರೋಗ ಬಂದ್ರೆ ಕೋಳಿಗಳಲ್ಲಿ ರಕ್ತ ಮಿಶ್ರಿತ ಬೇದಿಯಾಗೋದು, ದೇಹದ ತೂಕ ಕಡಿಮೆ ಆಗೋದು, ಹಾಗೆ ಇದ್ದಕ್ಕಿದ್ದಂತೆ ಕೋಳಿ ಮರಿಗಳು ಸಾಯ್ಲೂಬಹುದು. ಇದು 2-3 ವಾರದ ಕೋಳಿ ಮರಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಡಾಕ್ಟ್ರೇ, ಹಾಗಾದ್ರೆ ಈ ರೋಗದ ಸಮಸ್ಯೆನ ತಡಿಯೋಕಾಗಲ್ವಾ? ಯಾಕಾಗಲ್ಲ ಗೌಡ್ರೆ, ಎಲ್ಲಾ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತಲ್ವಾ? ಇಲ್ಲಿ ಕೇಳಿ, ನಿಮ್ ಕೋಳಿಗಳಿಗೆ ಸರಿಯಾದ ಆಹಾರ, ಅಂದ್ರೆ ನೀವು ನೀಡೋ ಆಹಾರದಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಮತ್ತೆ ಸೆಲೀನಿಯಂಗಳಂತಹ ಅಂಶಗಳನ್ನ ಸೇರಿಸಿದ್ರೆ ಈ ರೋಗದಿಂದ ಆಗುವ ತೊಂದರೆಯನ್ನ ತಡೆಗಟ್ಟಬಹುದು. ಸದಾ ಒಣ ವಾತಾವರಣವನ್ನ ಕಾಪಾಡಿಕೊಳ್ಬೇಕು. ಇದರ ಜೊತೆಗೆ ಕುಡಿಯುವ ನೀರಿನ ಸೋರುವಿಕೆಯನ್ನ ತಡೆಗಟ್ಟಬೇಕು. ಏಕೆಂದರೆ ಈ ರೋಗ ಬಳಲಿರುವ ಕೋಳಿಗಳ ಮಲಮೂತ್ರ ವಿಸರ್ಜನೆಯಿಂದ ಕೂಡ ಹರಡಬಹುದು. ಆಹಾರದಲ್ಲಿ ನಿಯಮಿತವಾಗಿ ಕಾಕ್ಸಿಡಿಯೋಸ್ಟಾಟ್ಗಳನ್ನು ನೀಡಬೇಕು. ಈ ಔಷಧಿಗಳನ್ನು ಆಹಾರ ಮತ್ತು ನೀರಿನಲ್ಲಿ ಬೆರೆಸಿಯೂ ಕೂಡ ನೀಡಬಹುದು. ಅಯ್ಯೋ, ಇವೆಲ್ಲ ನಮಗೆ ಗೊತ್ತಾಗಿಲ್ಲ ಡಾಕ್ಟ್ರೆ. ಒಸಿ ಚೀಟಿಲಿ ಬರ್ಕೊಡಿ. ರುದ್ರೇಗೌಡ್ರೆ, ಡಾಕ್ಟರ್ ಹೇಳ್ದಂಗೆ ನೋಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟ್ರೆ, ಮುಂದಿನ ಭಾನುವಾರ ಉರ್ದಮ್ಮ ದೇವಸ್ಥಾನದಲ್ಲಿ ನಮಗೆ ನಾಮಕರಣ ಇಟ್ಕೊಂಡಿದ್ದೀವಿ. ತಾವು ತಮ್ಮ ಕುಟುಂಬದ ಸಮೇತ ಬರಬೇಕು. ಖಂಡಿತ ಬರ್ತೀನಿ ಕೃಷ್ಣಣ್ಣ. ಎಷ್ಟು ಮರಿ ಓಡಿಸ್ತಿದ್ದೀರಾ? ಕುರಿ ಕೋಳಿ ಇಲ್ಲ ಡಾಕ್ಟ್ರೆ, ನಮ್ದೇನಿದ್ರು ಡೈರೆಕ್ಟ್ ಆಗಿ ಹಂದಿನೇ ಕೊಡೋದು. ಜಗದೀಶಣ್ಣ, ನೀವು ಬರಬೇಕು, ಹಾಗೆ ನಿಮ್ ಹಂದಿಗಳೇ ಬೇಕು. ಅಯ್ಯೋ ಬಿಡು ಕೃಷ್ಣಣ್ಣ, ಅದೇನಂತ ಕೇಳ್ತೀರಾ? ನಮ್ ಹಂದಿಗಳ ಬದಲು ಬೇರೆ ಕಡೆ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಣ ಹಿಂಗ್ ಹೇಳ್ತಿದ್ಯಾ? ಓ, ಅದೊಂದ್ ದೊಡ್ಡ ಕತೆ ಕಣಣ್ಣ. ಡಾಕ್ಟ್ರೆ, ಮೊದ್ಲೆಲ್ಲ ಸಿಟಿಯವ್ರಿಗೆನೆ ಹಂದಿ ಮಾರ್ತಿದ್ದೆ. ಯಾಕೋ ಒಂದೆರಡು ವಾರದಿಂದ ನಮ್ಮ ಹಂದಿ ಮಾಂಸ ಕಳಪೆ ಇದೆ ಅಂತ ಯಾರು ತಗೋತಿಲ್ಲ. ಯಾಕ್ ಜಗದೀಶ್, ನಿಮ್ ಹಂದಿಗಳಿಗೆ ಏನಾಗಿದೆ? ಚೆನ್ನಾಗೇ ಇದ್ವಲ್ಲ. ಅದೇನೋ ಗೊತ್ತಿಲ್ಲ ಡಾಕ್ಟ್ರೆ, ನಮ್ಮ ಹಂದಿ ಮಾಂಸದಲ್ಲಿ ಜೋಳ ಹೊಡೆದಂಗೆ ನೀರಿನ ಗುಳ್ಳೆಗಳ ತರ ಗೆಡ್ಡೆಗಳಾಗಿವೆ. ಅದು ಹುಷಾರಾಗ್ಲಿ ಅಂತ ಶಾಸ್ತ್ರಿ ಕೈಲಿ ನಾಟಿ ಔಷಧಿನೂ ಕೊಡಿಸ್ದೆ. ಏನು ಸರಿ ಹೋಗ್ತಿಲ್ಲ ಡಾಕ್ಟ್ರೆ. ಓಹೋ, ಶಾಸ್ತ್ರಿ ಕೈಲೆಲ್ಲ ಔಷಧಿ ಹಾಕ್ಸಿದ್ರಿ ಅನ್ನಿ. ನಾವೇನು ಕಿರೋದ್ ಮತ್ತೆ? ಸರಿ, ಯಾವ ಭಾಗದಲ್ಲಿ ಗೆಡ್ಡೆಗಳಾಗಿದೆ ಆ ಮಾಂಸ ತುಂಡನ್ನ ತಗೊಂಡ್ ಬನ್ನಿ, ಏನಾಗಿದೆ ಅಂತ ನೋಡಿ ಹೇಳ್ತೀನಿ. ಸರಿ ಡಾಕ್ಟ್ರೆ, ಬೇಗ ಹೋಗಿ ತಗೊಂಡ್ಬರ್ತೀನಿ. ಶಂಕರಣ್ಣ, ನಿಮ್ ಹಸುಗಳಿಗೆ ಅವತ್ತು ಜಂತುಳದ ಔಷಧಿ ಕೊಟ್ಟಿದ್ನಲ್ಲ, ಇವಾಗ ಹುಷಾರಾಗಿದ್ಯಾ? ಹೌದು ಡಾಕ್ಟ್ರೆ, ಇವಾಗ ಹುಷಾರಾಗಿದೆ. ಬಡಕ್ಲಾಗಿ ನಮ್ಮ ಹಸ ಹುಲ್ಲೆಲ್ಲ ಮೈಕೊಂಡು ಮೈಕೈ ತುಂಬಿಕೊಂಡು ಲವಲವಿಕೆ ಆಗಿದೆ ಡಾಕ್ಟ್ರೆ. ಡಾಕ್ಟ್ರೆ, ಶಿವಣ್ಣನ ಹಸುಗೆ ಯಾವ್ದೋ ಉನ್ನೆ ಜ್ವರ ಬಂದಿತ್ತಂತಲ್ಲ ಶಾರದಮ್ಮ ಹೇಳ್ತಾ ಇದ್ಲು, ಅದ್ ನಮ್ಮ ಹಸುಗೂ ಹರಡುತ್ತಾ? ಹೌದು ಕೃಷ್ಣಣ್ಣ, ಶಿವಣ್ಣನ ಹಸುಗ್ ಕಚ್ಚಿರೋ ಉಣ್ಣೆ ನಿಮ್ಮ ಹಸುಗ್ ಏನಾದ್ರೂ ಕಚ್ಚಿದ್ರೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಅದು ಬರ್ದೇ ಇರಂಗೇನು ಮಾಡಕ್ ಆಗಲ್ವಾ ಡಾಕ್ಟ್ರೆ? ಈ ಉಣ್ಣೆಗಳು ಕೊಟ್ಟಿಗೆಯ ಸಂಧಿಗೊಂದಿಯಲ್ಲಿ ಮೊಟ್ಟೆಯನ್ನ ಇಡುತ್ತೆ. ಈ ಮೊಟ್ಟೆಗಳು ಒಡೆದು ಕೋಶಗಳು ಕೊಟ್ಟಿಗೆಯ ನೆಲದ ಮೇಲೆ ಹರಿದಾಡುತ್ತಾ ಹಸುವಿನ ಮೈ ಮೇಲೆ ಹೇರಿ ರಕ್ತ ಹೀರೋದ್ರಿಂದ ಈ ರೋಗ ಬರುತ್ತೆ. ಹಾಗಾಗಿ ಕೀಟನಾಶಕಗಳನ್ನ ಹಸುವಿನ ಮೇಲೆ ಸಿಂಪಡಿಸಬೇಕು. ಅದೇ ರೀತಿ ಈ ಕೀಟನಾಶಕವನ್ನ ಹೆಚ್ಚಿನ ಸಾಂದ್ರತೆಯಲ್ಲಿ ಕೊಟ್ಟಿಗೆಯ ಪೂರ್ತಿ ಸಿಂಪಡಿಸಬೇಕು. ಕೊಟ್ಟಿಗೆಯನ್ನ ಸ್ವಚ್ಛವಾಗಿಟ್ಕೋಬೇಕು. ಕೊಟ್ಟಿಗೆಯಲ್ಲಿ ಯಾವುದೇ ರೀತಿಯ ಹಳೆಯ ವಸ್ತುಗಳನ್ನ ಇಡಬಾರದು, ಯಾಕಂದ್ರೆ ಈ ವಸ್ತುಗಳು ಉಣ್ಣೆಯ ಆವಾಸ ಸ್ಥಾನ ಆಗಿರುತ್ತೆ. ಜೊತೆಗೆ ಕರು ಹುಟ್ಟಿದ 3 ತಿಂಗಳ ಆದ್ಮೇಲೆ ಉಣ್ಣೆ ಜ್ವರದ ಲಸಿಕೆ ಹಾಕ್ಸಿ ಮತ್ತೆ ಉಣ್ಣೆ ಕಚ್ಚದೇ ಇರೋ ತರ ನೋಡ್ಕೊಂಡ್ರೆ ಈ ರೋಗನ ತಡೆಗಟ್ಟಬಹುದು. ಸರಿ ಡಾಕ್ಟ್ರೆ. ಓ, ಜಗದೀಶ್ನು ಬಂದ ನೋಡಿ. ತಗೊಳ್ಳಿ ಡಾಕ್ಟ್ರೆ, ಮಾಂಸ ತುಂಡು ತಂದಿವ್ನಿ ನೋಡಿ, ವಸಿ ಏನಾಗಿದೆ ಅಂತ ಹೇಳಿ. ಓ, ಇದು ನಿಮ್ ಹಂದಿಗಳಲ್ಲಿ ಜಂತುಳು ಸಮಸ್ಯೆ ಜಾಸ್ತಿಯಾಗಿ ಹಿಂಗಾಗಿದೆ. ಇದಕ್ಕೆ ಸಿಸ್ಟಿಸರ್ಕೋಸಿಸ್ ಅಂತಾನೂ ಕರೀತಾರೆ. ಇದರಿಂದಾಗಿನೇ ನಿಮ್ ಹಂದಿ ಮಾಂಸ ಎಲ್ಲಾ ಹಾಳಾಗಿರೋದು. ಡಾಕ್ಟ್ರೆ, ಮರಿ ಇದ್ದಾಗ್ಲೇ ಜಂತುಳದ ಔಷಧಿ ಹಾಕ್ಸಿದ್ನಲ್ಲ, ನೀವೇ ಹಾಕಿದ್ರಲ್ಲ, ಮತ್ತೆಂಗ್ ಬಂತು ಡಾಕ್ಟ್ರೆ? ನೋಡಿ ಜಗದೀಶ್, ಜಂತುಳದ ಔಷಧಿನ ಒಂದ್ಸರಿ ಹಾಕ್ಸಿದ್ರೆ ಸಾಕಾಗಲ್ಲ. ಬೆಳೆಯುವ ಹಂದಿಗಳಿಗೆ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಆದ್ರೂ ಹಾಕಿಸ್ಬೇಕು. ಹಾಗೆ ದೊಡ್ಡ ಹಂದಿಗಳಾದ್ರೆ ಪ್ರತಿ 6 ತಿಂಗಳಿಗೆ ಒಮ್ಮೆ ಆದ್ರೂ ಹಾಕಿಸ್ಬೇಕು. ಇದೆಲ್ಲ ಅವತ್ತೇ ಹೇಳಿರ್ಲಿಲ್ವಾ? ಸರಿ ಡಾಕ್ಟ್ರೆ, ಇನ್ಮೇಲಿಂದ ಹಾಗೆ ಮಾಡ್ತೀನಿ. ಈಗ ಈ ಹಂದಿಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಡಾಕ್ಟ್ರೆ. ನಾಳೆ ನಾನೇ ಬಂದು ನಿಮ್ ಹಂದಿಗಳಿಗೆ ಔಷಧಿ ಕೊಡ್ತೀನಿ. ಇನ್ ಮುಂದೆ ಈಗ ಆಗ್ಬಾರ್ದು ಅಂದ್ರೆ ಇಲ್ಲಿ ಕೇಳು. ಹಂದಿಗಳಿಗೆ ಸ್ವಚ್ಛವಾದ ಆಹಾರ ಮತ್ತೆ ಶುದ್ಧವಾದ ನೀರನ್ನ ಕೊಡಬೇಕು. ಹಾಗೆ ಆಚೆ ತಿಪ್ಪೆಲೆಲ್ಲ ತಿನ್ನೋದಕ್ಕೆ ಬಿಡಬಾರ್ದು. ನಿಮ್ ಹಂದಿ ಮನೆ ಸುತ್ತ ಬೇಲಿ ಹಾಕ್ಸಿ ಸ್ವಚ್ಛವಾಗಿಡ್ಕೋಬೇಕು. ಹಾಗೆ ಹಂದಿ ಮನೆಯನ್ನ ಸೋಂಕು ನಿವಾರಿತ ದ್ರಾವಣದಿಂದ ಆಗಾಗ ಸ್ವಚ್ಛಗೊಳಿಸಬೇಕು. ಜೊತೆಗೆ ಹಂದಿ ಮರಿಗಳಿಗೆ ಕಾಲಕಾಲಕ್ಕೆ ಲಸಿಕೆ ಮತ್ತೆ ಜಂತುಳದ ಔಷಧಿಯನ್ನ ಹಾಕ್ಬೇಕು. ಸರಿ ಡಾಕ್ಟ್ರೆ, ತುಂಬಾ ಉಪಕಾರ ಆಯ್ತು. ಡಾಕ್ಟ್ರೆ, ಈ ಜೋಳ ಒಡೆದ ಹಂದಿ ಮಾಂಸ ತಿಂದ್ರೆ ನಮಗೇನಾಗಲ್ವಾ? ಹಂದಿ ಮಾಂಸವನ್ನ ಹಾಗೆ ಅರೆಬರೆಯಾಗಿ ಬೇಯಿಸಿ ತಿನ್ನಬಾರ್ದು, ಚೆನ್ನಾಗಿ ಬೇಯಿಸಿ ತಿನ್ಬೇಕು. ಇಲ್ಲ ಅಂದ್ರೆ ಮನುಷ್ಯರಲ್ಲಿ ಮೆದುಳಿನ ಸಮಸ್ಯೆಗಳು ಉಂಟಾಗುತ್ತೆ, ಮತ್ತೆ ಪಿಟ್ಸ್ ಕೂಡ ಬರಬಹುದು, ಕೆಲವೊಮ್ಮೆ ಲಕ್ವ ಕೂಡ ಒಡೆಯುವ ಸಾಧ್ಯತೆ ಇರುತ್ತೆ. ಓ ಹೌದಾ ಡಾಕ್ಟ್ರೆ, ಇಷ್ಟೆಲ್ಲ ಇದೆಯಾ? ಡಾಕ್ಟ್ರೆ, ಹಸಿಗೂ ಜಂತುಳದ ಸಮಸ್ಯೆ ಅಂದ್ರಿ, ಕೋಳಿ ಮತ್ತು ಹಂದಿಗೂ ಜಂತುಳದ ಸಮಸ್ಯೆ ಅಂದ್ರಿ, ಹಾಗಾದ್ರೆ ಇವಕ್ಕೆಲ್ಲ ಒಂದೇ ಔಷಧಿ ಕೊಡ್ಬೋದಲ್ವಾ? ಅಯ್ಯೋ ಹಂಗಲ್ಲ ಮಂಜಮ್ಮ, ಮೊದ್ಲೇ ಹೇಳ್ದಂಗೆ ಜಂತುಳುಗಳಲ್ಲಿಯೂ ಬೇರೆ ಬೇರೆ ವಿಧಗಳಿದೆ. ಬೇರೆ ಬೇರೆ ಪ್ರಾಣಿಗೆ ಬೇರೆ ಬೇರೆ ವಿಧದ ಜಂತುಳುಗಳು ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಅದಕ್ಕೆ ಅದರದೇ ಆದಂತೆ ಬೇರೆ ಬೇರೆ ಔಷಧಿಗಳು ಕೂಡ ಇರುತ್ತೆ. ಹಾಗೆ ಕೆಲವೊಮ್ಮೆ ಒಂದೇ ಪ್ರಾಣಿಗೆ ಹಲವಾರು ವಿಧದ ಜಂತುಳುಗಳು ಕೂಡ ಹಾನಿಯನ್ನ ಉಂಟು ಮಾಡಬಹುದು. ಹಾಗಾದ್ರೆ ಇವೆಲ್ಲ ಹೆಂಗ್ ಪತ್ತೆ ಮಾಡ್ತೀರಾ ಡಾಕ್ಟ್ರೆ? ಅದನ್ನ ಹಲವಾರು ರೀತಿಯಲ್ಲಿ ಕಂಡುಹಿಡಿಬಹುದು. ನಾವು ಸಾಮಾನ್ಯವಾಗಿ ಸಗಣಿ ಮತ್ತೆ ರಕ್ತವನ್ನ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಿ ಜಂತು ಹುಳುಗಳ ಮೊಟ್ಟೆಯ ಆಧಾರದ ಮೇಲೆ ಕಂಡುಹಿಡಿದು ಅದಕ್ಕೆ ಅನುಸಾರವಾಗಿ ಸೂಕ್ತ ಔಷಧಿಯನ್ನ ಕೊಡ್ತೀವಿ. ಓ ಸರಿ ಡಾಕ್ಟ್ರೆ. ಹಾಗೆ ನೀವು ಹಸು ಕೋಳಿ ಹಂದಿ ಎಲ್ಲ ಸಾಕುವಾಗ ಕೆಲವೊಂದಿಷ್ಟು ಮುಂಜಾಗ್ರತೆ ಮತ್ತೆ ರೋಗ ತಡೆಯುವ ಕ್ರಮಗಳನ್ನ ಪಾಲಿಸಬೇಕು. ಮೊದಲಿಗೆ ನಿಮ್ಮ ಹಸುಗಳ ಕೊಟ್ಟಿಗೆಯನ್ನ ಸ್ವಚ್ಛವಾಗಿಟ್ಕೋಬೇಕು. ಸರಿಯಾದ ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರ ಮತ್ತೆ ಶುದ್ಧ ನೀರನ್ನ ಕೊಡಬೇಕು. ಸರಿಯಾದ ಸಮಯಕ್ಕೆ ಲಸಿಕೆ ಮತ್ತು ಸರಿಯಾದ ಸಮಯಕ್ಕೆ ಜಂತುಳದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ ನೀಡಬೇಕು. ಹಾಗೆ ಆಗಾಗ ಸಗಣಿಯನ್ನ ತಂದು ಪರೀಕ್ಷೆ ಮಾಡಿಸ್ಬೇಕು. ನೀವು ತರುವ ಸಗಣಿಯನ್ನ ಪರೀಕ್ಷಿಸಿ ಯಾವ ಜಂತುಳು ಎಂದು ತಿಳಿದುಕೊಂಡು ಅದಕ್ಕೆ ಔಷಧಿ ಹಾಕ್ಸ್ಬೇಕು. ಸುಮ್ಮನೆ ನೀವೇ ಜಂತುಳದ ಔಷಧಿ ಹಾಕಿದ್ರೆ ಜಂತು ಹುಳುಗಳು ಅದಕ್ಕೆ ಪ್ರತಿರೋಧ ತಗೊಂಡು ಔಷಧಿ ಕೆಲಸಕ್ಕೆ ಬರೋದಿಲ್ಲ. ಇಂತಹ ಕ್ರಮಗಳನ್ನ ಪಾಲಿಸೋದ್ರಿಂದ ಲಾಭದಾಯಕವಾಗಿ ಪಶುಸಂಗೋಪನಾ ಕ್ರಿಯೆಯನ್ನ ಕೈಗೊಳ್ಳಬಹುದು. ಏನು ಗೊತ್ತಾಯ್ತಾ? ಹಾ ಹಾ ಗೊತ್ತಾಯ್ತು ಡಾಕ್ಟ್ರೆ. ಅಪೌಷ್ಟಿಕತೆಯು ತಾಂಡವವಾಡಿ ಬಡಕಲ ದೇಹವ ಪಶು ಹೊತ್ತು ರಕ್ತಹೀನತೆ ಎದ್ದು ಕುಣಿದಿದೆ ಕಣ್ಣಿನ ಪದರೊಳು ಬಿಳಿಸುತ್ತು ಕಣ್ಣಿನ ಪದರೊಳು ಬಿಳಿಸುತ್ತು. ಅಪೌಷ್ಟಿಕತೆಯು ತಾಂಡವವಾಡಿ ಬಡಕಲ ದೇಹವ ಪಶು ಹೊತ್ತು ರಕ್ತಹೀನತೆ ಎದ್ದು ಕುಣಿದಿದೆ ಕಣ್ಣಿನ ಪದರೊಳು ಬಿಳಿಸುತ್ತು ಕಣ್ಣಿನ ಪದರೊಳು ಬಿಳಿಸುತ್ತು. ಕರು ಹುಟ್ಟಿದಿಪ ತೊಂದನೇ ದಿನಕ್ಕೆ ಜಂತು ನಾಶಕವ ನೀ ಹಾಕಿಸು ಆರ್ಥಿಕತೆಗೆ ಮುಳ್ಳಾಗಿ ನಿಂತಿಹ ಪರೋಪಜೀವಿಗಳ ಕೊನೆಗಾಣಿಸು ಪರೋಪಜೀವಿಗಳ ಕೊನೆಗಾಣಿಸು. ನಾಟಕದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪಾತ್ರ ಪರಿಚಯ, ರಂಗಣ್ಣ ಮತ್ತು ಶಿವಣ್ಣನ ಪಾತ್ರದಲ್ಲಿ ಜಿಸಿ ಲೇಖನ್ ಗೌಡ, ಡಾಕ್ಟರ್ ಪಾತ್ರ ಎನ್ ಕಾರ್ತಿಕ್, ಶಂಕರಣ್ಣನ ಪಾತ್ರದಲ್ಲಿ ಬಿ ಯಶಸ್, ಜಗದೀಶನ ಪಾತ್ರದಲ್ಲಿ ಕೃಷ್ಣಪ್ರಸಾದ್, ಕೃಷ್ಣಣ್ಣನ ಪಾತ್ರದಲ್ಲಿ ಪ್ರಜ್ವಲ್ ಎ ಅನ್ಕೋಲೇಕರ್, ಸಿದ್ದಪ್ಪನ ಪಾತ್ರದಲ್ಲಿ ಸಾಹಿಲ್, ರುದ್ರೇಗೌಡನ ಪಾತ್ರದಲ್ಲಿ ಶಿರೀಶ್ ವಿ, ರಾಮಕ್ಕನ ಪಾತ್ರದಲ್ಲಿ ಎಂ ಲಹರಿ, ನಿಂಗವ್ವನ ಪಾತ್ರದಲ್ಲಿ ಬಿ ಎಂ ಮಾನಸ, ಶಾರದಮ್ಮನ ಪಾತ್ರದಲ್ಲಿ ಲಿಖಿತಾ ಎಂ, ಕೆಂಪಮ್ಮನ ಪಾತ್ರದಲ್ಲಿ ರಚನಾ ಎಂ ಬಿ, ಮಂಜಮ್ಮನ ಪಾತ್ರದಲ್ಲಿ ಕವನ ಕೆ ಆರ್. ಈ ನಾಟಕದಲ್ಲಿ ಪ್ರಸ್ತುತಪಡಿಸಿದ ಹಾಡುಗಳಿಗೆ ಸಾಹಿತ್ಯವನ್ನ ಒದಗಿಸಿದವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ 4ನೇ ವರ್ಷದ ವಿವಿಎಸ್ಸಿ ಮತ್ತು ಎಎಚ್ ವಿದ್ಯಾರ್ಥಿ ಕೆ ಎಚ್ ವಿವೇಕ್. ಗೀತೆಗಳನ್ನು ಹಾಡಿದವರು ಪ್ರಶಾಂತ್, ಹಿನ್ನೆಲೆ ಸಂಗೀತ ಎನ್ ಪ್ರಣಮ್. ಇದುವರೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ 3ನೇ ವರ್ಷದ ಬಿವಿಎಸ್ಸಿ ಮತ್ತು ಎಎಚ್ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ ನಾಟಕ ಪರೋಪಜೀವಿ ಪ್ರಹಾರ ಪ್ರಸಾರವಾಯಿತು. ನಿರ್ದೇಶನ ಡಾಕ್ಟರ್ ಎಂಜಿ ಸಿಂಧು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಸಂಕಲನ ಗೋರಾ ರವಿಶಂಕರ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಹಿಂಡಿ ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ತುಂಬಾ ಇದೆ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿಯೂ ಸಹ ಇದನ್ನ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಹಿಂಡಿಗಳನ್ನ 2 ವಿಧಗಳಾಗಿ ವಿಂಗಡಣೆಯನ್ನ ಮಾಡಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನು ಅಡುಗೆ ಹಾಗೂ ಪಶುಗಳ ಆಹಾರವಾಗಿ ಬಳಕೆಯಾಗುವ ಪದಾರ್ಥಗಳಾಗಿವೆ. ಇನ್ನು ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವು. ಇವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆಯನ್ನ ಮಾಡಬಹುದು. ಹಿಂಡಿಗಳ ಮಹತ್ವದತ್ತ ಒಂದು ಇಣುಕು ನೋಟ. ಯಾವುದೇ ಬೆಳೆಯ ಬೀಜವು ಉತ್ತಮವಾಗಿ ಮೊಳೆತು ಸಸಿಯಾಗಿ ಬೆಳೆಯಲು ಬೇಕಾಗಬಹುದಾದ ಎಲ್ಲಾ ಪೋಷಕಾಂಶಗಳು ಬೀಜಗಳಲ್ಲಿ ಹೇರಳವಾಗಿ ಇರುತ್ತವೆ. ಆದುದರಿಂದ ಹಿಂಡಿಗಳಲ್ಲೂ ಸಹ ಸಸ್ಯಗಳಿಗೆ ಬೇಕಾಗುವ ಎಲ್ಲಾ ರೀತಿಯ ಪೋಷಕಾಂಶಗಳು ಸಮತೋಲನ ಪ್ರಮಾಣದಲ್ಲಿ ಇರುತ್ತವೆ. ಹಿಂಡಿಗಳಲ್ಲಿ ಬೇರೆಲ್ಲಾ ಪೋಷಕಾಂಶಗಳು ಇದ್ದಾಗ್ಯೂ ಸಹ ಅದರಲ್ಲಿರಬಹುದಾದ ಸಾರಜನಕವೇ ಪ್ರಧಾನವಾದದ್ದು. ಯಾಕೆಂತಂದ್ರೆ ಸಾರಜನಕವು ಸಾವಯವ ರೂಪದಿಂದ ಕೂಡಿದ್ದು ಅದು ಬೆಳೆಗಳಿಗೆ ಬೇಗನೆ ದೊರಕುವ ರೂಪದಲ್ಲಿರುತ್ತೆ. ಅದರ ಬಿಡುಗಡೆಯೂ ಸಹ ನಿರಂತರವಾಗಿದ್ದು ಬೆಳೆಯ ಪೂರ್ಣ ಅವಧಿಯವರೆಗೂ ಕೂಡ ದೊರಕ್ತಾ ಇರುತ್ತೆ. ಹಿಂಡಿಗಳನ್ನು ನೇರವಾಗಿ ಭೂಮಿಗೆ ಹಾಕುವುದರಿಂದ ತೆಂಗು, ದ್ರಾಕ್ಷಿ, ಹಿಪ್ಪುನೇರಳೆ, ಬಾಳೆ, ಟೊಮ್ಯಾಟೊ ಮತ್ತಿತರ ಬೆಳೆಗಳಲ್ಲಿ ಬೆಳವಣಿಗೆಯು ಹೆಚ್ಚಾಗಿ ಸಸಿಗಳು ಸಮೃದ್ಧವಾಗಿ ಬೆಳೆದು ಅಧಿಕವಾದಂತಹ ಇಳುವರಿಯನ್ನ ನೀಡಿರುವುದು ಕಂಡುಬಂದಿದೆ. ಅಲ್ಲದೆ ಹಿಂಡಿಗಳನ್ನು ಬಳಸಿದ ಬೆಳೆಗಳಲ್ಲಿ ಜಂತುಗಳ ಬಾಧೆ ಅಂತಂದ್ರೆ ನೆಮಟೋಡ್ಸ್ಗಳ ಬಾಧೆ ಕಡಿಮೆ ಅಂಥೇಳಿ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಬೇವು ಮತ್ತು ಹೊಂಗೆ ಹಿಂಡಿಗಳು ಜಂತು ಹುಳುಗಳನ್ನ ಹತೋಟಿ ಮಾಡುವಲ್ಲಿ ಇತರೆ ಹಿಂಡಿಗಳಿಗಿಂತ ಹೆಚ್ಚು ಸಮರ್ಥವನ್ನ ಹೊಂದಿವೆ. ಈ ಹಿಂಡಿಗಳ ಬಳಕೆಯಿಂದ ಜಂತುಗಳು ಮೊಟ್ಟೆಗಳಿಂದ ಹೊರಬರುವುದು ಕಡಿಮೆಯಾಗುತ್ತದೆ. ಅಲ್ಲದೆ ಹೊರಬಂದ ಮರಿಗಳು ಬಹು ಬೇಗನೆ ಸಾಯುತ್ತವೆ. ಇದರಿಂದ ಸಸ್ಯಗಳ ಬೇರುಗಳಲ್ಲಿ ಉಂಟಾಗುವ ಗಂಟುಗಳ ಸಂಖ್ಯೆ ಮತ್ತು ಪ್ರಮಾಣವು ಕಡಿಮೆ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳು ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೆಚ್ಚು ಸಮರ್ಥವಾಗಿ ಹೀರಿ ಹುಲುಸಾಗಿ ಬೆಳೆಯುತ್ತವೆ. ಎಣ್ಣೆ ಹಿಂಡಿಗಳು ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಾದರೂ ಸಹ ಅವು ಮಣ್ಣಿನಲ್ಲಿರುವ ಅನೇಕ ರೀತಿಯ ಉಪಯುಕ್ತ ಜೀವಿಗಳಾದ ಎರೆಹುಳು, ರೈಜೋಬಿಯಂ, ಅಜೋಸ್ಪೈರಲಂ, ಅಜಟೋಬ್ಯಾಕ್ಟರ್ ಮುಂತಾದ ಸೂಕ್ಷ್ಮ ಜೀವಿಗಳಿಗೆ ಆಹಾರವನ್ನು ಒದಗಿಸುವುದರಿಂದ ಮಣ್ಣಿನಲ್ಲಿ ಈ ಜೀವಿಗಳ ಸಂಖ್ಯೆಯು ವೃದ್ಧಿಯಾಗುತ್ತದೆ. ಇದರಿಂದ ಬೆಳೆಗಳು ಉತ್ತಮವಾಗಿ ಬೆಳವಣಿಗೆಯಾಗಲು ಸಹಕಾರಿಯಾಗುತ್ತೆ. ಅಲ್ಲದೆ ಹಿಂಡಿ ಗೊಬ್ಬರಗಳನ್ನು ನಿರಂತರವಾಗಿ ಬಳಸೋದ್ರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳು ಉತ್ತಮಗೊಳ್ಳುತ್ತವೆ. ಹಿಂಡಿಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಅಂಶಗಳ ಜೊತೆಗೆ ಬೆಳೆಗಳಿಗೆ ಬೇಕಾಗಬಹುದಾದ ಲಘು ಪೋಷಕಾಂಶಗಳಾದಂತಹ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಸತು, ಬೋರಾನ್, ಮಾಲಿಬ್ಡಿನಮ್ ಮುಂತಾದವುಗಳು ಸಹ ಇರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಲಘು ಪೋಷಕಾಂಶಗಳ ಕೊರತೆಯು ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದ್ದು ಹಿಂಡಿಗಳ ಬಳಕೆಯಿಂದ ಈ ಕೊರತೆಯನ್ನು ನೀಗಿಸಬಹುದು. ಅಲ್ಲದೆ ಬೆಳೆಗಳ ಉತ್ಪಾದಕತೆಯನ್ನೂ ಸಹ ಹೆಚ್ಚಿಸಬಹುದು. ಆದ್ದರಿಂದ ನಮ್ಮ ರೈತರು ತಮ್ಮ ಸುತ್ತಮುತ್ತ ಲಭ್ಯವಿರುವ ಎಣ್ಣೆ ಕಾಳುಗಳ ಹಿಂಡಿಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಬೆಳೆಗಳ ಇಳುವರಿಯನ್ನ ಹೆಚ್ಚು ಮಾಡ್ಕೋಬಹುದಾಗಿದೆ. ಇನ್ನು ಬೇವಿನ ಹಿಂಡಿ ಮತ್ತು ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋ ಕುರಿತಂತೆ ಮಾಹಿತಿ. ಬೇವಿನ ಹಿಂಡಿಯನ್ನು ಉತ್ತಮ ಸಾವಯವ ಗೊಬ್ಬರವಾಗಿ ಉಪಯೋಗವನ್ನ ಮಾಡಬಹುದು. ಈ ಹಿಂಡಿಯಲ್ಲಿ ಪ್ರತಿಶತ 5.2-5.3% ಸಾರಜನಕ, 1-1.5% ರಂಜಕ ಮತ್ತು 1.3-1.4% ಪೊಟ್ಯಾಷ್ನ ಅಂಶ ಇರುತ್ತೆ. ಇದನ್ನ ಬಳಸಿದಾಗ ಬೆಳೆಗೆ ಬೇಕಾಗಬಹುದಾದಂತಹ ಪೋಷಕಾಂಶಗಳು ದೊರಕೋದಲ್ಲದೆ ಗಿಡದ ಬೇರು ಕಡಿಯುವ ಕೀಟಗಳು ಮತ್ತು ಗೆಡ್ಡೆ ಗೆಣಸುಗಳನ್ನು ಕೊರೆಯುವ ಕೀಟಗಳನ್ನು ಹತೋಟಿಯಲ್ಲಿ ಇಡಬಹುದು. ಮಣ್ಣಿನಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿ ಮಾಡುವಂತಹ ಕೆಲವು ಕೀಟಗಳನ್ನು ನಿಯಂತ್ರಿಸಲು ಹಾಗೂ ಸಸ್ಯಗಳ ಬೇರುಗಳಿಗೆ ಹಾನಿ ಮಾಡಿ ಅದರ ಬೆಳವಣಿಗೆಯನ್ನ ಕುಂಠಿತಗೊಳಿಸುವಂತಹ ಜಂತುಗಳು ಅಂತಂದ್ರೆ ನೆಮಟೋಡ್ಸ್ಗಳನ್ನು ತಡೆಹಿಡಿಯಲು ಬೇವಿನ ಹಿಂಡಿಯನ್ನ ಬಳಸಬಹುದಾಗಿದೆ. ಬೇವಿನ ಹಿಂಡಿಯ ಬಳಕೆಯಿಂದ ಕಂಡುಬಂದಂತಹ ಉತ್ತಮ ಫಲಿತಾಂಶಗಳು ಹೇಗಿದೆ? ಬೇವಿನ ಹಿಂಡಿಯನ್ನು ಬಳಸಿದಾಗ ಹತ್ತಿಯಲ್ಲಿ 37% ಮತ್ತು ಭತ್ತದಲ್ಲಿ 19% ಅಧಿಕ ಇಳುವರಿ ಬರುವುದು ಕಂಡುಬಂದಿದೆ. ಬೇವಿನ ಹಿಂಡಿಯನ್ನು ಅರಣ್ಯ ಸಸಿಮಡಿಗಳಲ್ಲಿ ಬಳಸಿದಾಗ ಅವುಗಳ ಬೆಳವಣಿಗೆಯು ತೀವ್ರಗತಿಯಲ್ಲಿ ಹೆಚ್ಚಾಗಿರುವುದು ಕಂಡುಬಂದಿದೆ. ಹಿಪ್ಪು ನೇರಳೆ ಬೆಳೆಗೆ ಹೆಕ್ಟೇರಿಗೆ 2 kg ಆಲ್ಡಿಕಾರ್ಬ್ ಹಾಗೂ 1 ton ಬೇವಿನ ಹಿಂಡಿಯನ್ನು 4 ಸಮಕಂತುಗಳಲ್ಲಿ ಬಳಸೋದ್ರಿಂದ ಜಂತುಗಳ ಬಾಧೆಯನ್ನ ನಿಯಂತ್ರಿಸಬಹುದು ಎಂಬುದಾಗಿ ಸಂಶೋಧನೆಗಳಿಂದ ತಿಳಿದುಬಂದಿದೆ. ಇನ್ನು ಬೇವಿನ ಹಿಂಡಿ ಲೇಪಿತ ರಸಗೊಬ್ಬರಗಳ ಕುರಿತ ವಿಚಾರವನ್ನ ನೋಡೋದಾದರೆ ಬೇವಿನ ಹಿಂಡಿ ಲೇಪಿತ ಯೂರಿಯಾ ಹಾಗೂ ಹರಳು ರೂಪದ ಮಿಶ್ರಣ ರಸಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಕಂಡುಬರುತ್ತವೆ. ಇವುಗಳ ಬಳಕೆಯಿಂದಾಗಿ ಸಾರಜನಕದ ಪೂರ್ಣ ಪ್ರಯೋಜನದ ಜೊತೆಗೆ ರೋಗ ಮತ್ತು ಕೀಟಾದಿಗಳ ಬಾಧೆಯನ್ನ ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಯೂರಿಯಾವನ್ನು ಬೇವಿನ ಹಿಂಡಿಯಿಂದ ಲೇಪಿಸಿ ಭತ್ತದ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಸಾರಜನಕದ ಬಳಕೆ ಸಮರ್ಥವಾಗುವುದರ ಜೊತೆಗೆ ಪ್ರತಿ ಹೆಕ್ಟೇರ್ಗೆ 6 ಕ್ವಿಂಟಾಲ್ ಅಧಿಕ ಇಳುವರಿ ದೊರೆಯುತ್ತೆ ಮತ್ತು ಯೂರಿಯಾದ ಬಳಕೆಯಲ್ಲಿ ಸುಮಾರು 40 kg ಕಡಿತವನ್ನು ಕೂಡ ಮಾಡಬಹುದಾಗಿದೆ. ರೈತ ಬಾಂಧವರೇ, ಎಣ್ಣೆ ಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಿಸಾನ್ ಕಾಲ್ ಸೆಂಟರ್ನ ಉಚಿತ ದೂರವಾಣಿ ಸಂಖ್ಯೆ 1800 180 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800 425 3553 ಈ ಸಂಖ್ಯೆಗೆ ಶುಲ್ಕರಹಿತ ಕರೆಯನ್ನ ಮಾಡಬಹುದು. ಗಮನಿಸಿಕೊಳ್ಳಿ, ಹೆಚ್ಚಿನ ಮಾಹಿತಿಗಾಗಿ ಕಿಸಾನ್ ಕಾಲ್ ಸೆಂಟರ್ 1800 180 1551 ಇಲ್ಲವೇ ರೈತ ಸಹಾಯವಾಣಿ ಸಂಖ್ಯೆ 1800